ಈ ವೈರಾಣುಗಳನ್ನು ನಾವು ಬೆಳೆಗಳಲ್ಲಿ ಬರುವಂತಹ ಈ ಲೆಪಿಡಾಪ್ಟರನ್ ಕೀಟಗಳನ್ನು ನಿರ್ವಹಣೆ ಮಾಡುವಲ್ಲಿ ಉಪಯೋಗಿಸುತ್ತೇವೆ. ಹಾಗೆ ಬ್ಯಾಸಿಲಸ್ ತುರಂಜನಿಸಿಸ್ ಎನ್ನುವ ಸೂಕ್ಷ್ಮಾಣುಜೀವಿ ಇದೆ. ಈ ಸೂಕ್ಷ್ಮಾಣುಜೀವಿಯನ್ನು ನಾವು ಹತ್ತಿಯಲ್ಲಿ ಬರುವಂತಹ ಮತ್ತು ಬದನೆಯಲ್ಲಿ ಬರುವಂತಹ ಟೊಮ್ಯಾಟೋಲ್ಲಿ ಬರುವಂತಹ ಈ ಕಾಯಿ ಕೊರಕ ಹುಳುಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡುವಲ್ಲಿ ನಾವು ಈ ಬ್ಯಾಸಿಲಸ್ ತುರಂಜನಿಸಿಸ್ ಎನ್ನುವ ಸೂಕ್ಷ್ಮಾಣುಜೀವಿಯನ್ನು ಬಳಸುತ್ತೇವೆ. ಈ ಸೂಕ್ಷ್ಮಾಣುಜೀವಿಗಳ ಬಳಕೆಯಿಂದ ನಾವು ಪರಿಸರಕ್ಕೆ ಯಾವುದೇ ಹಾನಿಯಾಗದಂತೆ ನಾವು ಬೆಳೆಗಳಿಗೆ ಬರುವಂತಹ ರೋಗ ಹಾಗೂ ಕೀಟಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದಾಗಿದೆ. ಬೆಳೆಗಳಿಗೆ ಎರಡು ವಿಧದಲ್ಲಿ ನಾವು ಈ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗಿಸಬಹುದಾಗಿದೆ. ಮೊದಲನೆಯದಾಗಿ ಮಣ್ಣಿನಲ್ಲಿ ಇರುವಂತಹ ಕೀಟಗಳನ್ನು ನಾಶ ಮಾಡುವುದಕ್ಕೋಸ್ಕರ ನಾವು ಈ ಸೂಕ್ಷ್ಮಾಣುಜೀವಿಗಳನ್ನು ಒಂದು ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 2 ಕೆಜಿಯಷ್ಟು ಈ ಜೈವಿಕ ನಿಯಂತ್ರಕ ಸೂಕ್ಷ್ಮಾಣುಜೀವಿಗಳನ್ನು ಮಿಶ್ರಣ ಮಾಡಿ ಒಂದು ವಾರ ನೆರಳಿನಲ್ಲಿಡಬೇಕು. 30% ತೇವಾಂಶವನ್ನು ಆ ಕೊಟ್ಟಿಗೆ ಗೊಬ್ಬರದಲ್ಲಿ ನಾವು ಕಾಪಾಡಬೇಕಾಗುತ್ತದೆ. ನಂತರ ಕೊಟ್ಟಿಗೆ ಗೊಬ್ಬರದಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ಯಥೇಚ್ಛವಾಗಿ ಬೆಳೆದಿರುತ್ತದೆ. ಕೊಟ್ಟಿಗೆ ಗೊಬ್ಬರವನ್ನು ನಾವು ನಂತರ ಬೆಳೆಗಳಿಗೆ ಉಪಯೋಗಿಸಬೇಕಾಗುತ್ತದೆ. ಹಾಗೆಯೇ BT ಅಂದರೆ ಬ್ಯಾಸಿಲಸ್ ತುರಂಜನಿಸಿಸ್ ಆಗಿರ್ಬೋದು, NPV, CPV, ಬಿವೇರಿಯಾ, ಈ ಸೂಕ್ಷ್ಮಾಣುಜೀವಿಗಳನ್ನು ನಾವು ಬೆಳೆಗಳಿಗೆ ಸಿಂಪರಣೆ ಮಾಡುವುದರ ಮೂಲಕ ಈ ಕೀಟಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತದೆ. ಅದಕ್ಕಾಗಿ ನಾವು ಸೂಕ್ಷ್ಮಾಣುಜೀವಿಗಳನ್ನು ಸುಮಾರು 5 ಗ್ರಾಂ ಅಥವಾ 3 ml ಸೂಕ್ಷ್ಮಾಣುಜೀವಿಗಳನ್ನು 1 ಲೀಟರ್ ನೀರಿನೊಂದಿಗೆ ಬೆರೆಸಿ ನಂತರ ನಾವು ರೋಗ ಅಥವಾ ಕೀಟ ಬಾಧಿತ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕಾಗುತ್ತದೆ. ಇವುಗಳನ್ನು ಸಿಂಪರಣೆ ಮಾಡಬೇಕಾದ್ರೆ ನಾವು ಒಂದು ಅಂಶವನ್ನು ಗಮನದಲ್ಲಿಟ್ಕೋಬೇಕು, ಏನಂದರೆ ಸೂಕ್ಷ್ಮಾಣುಜೀವಿಗಳನ್ನು ಬಿಸಿಲಿನಲ್ಲಿ ಸಿಂಪರಣೆ ಮಾಡಬಾರದು. ಬೆಳಗಿನ ಹೊತ್ತು ಅಥವಾ ಸಂಜೆ ಹೊತ್ತು ತಂಪಾದ ಸಮಯದಲ್ಲಿ ಬೆಳೆಗಳಿಗೆ ಈ ಸೂಕ್ಷ್ಮಾಣುಜೀವಿಗಳನ್ನು ನಾವು ಸಿಂಪರಣೆ ಮಾಡಬೇಕಾಗುತ್ತದೆ. ಹಾಗೆಯೇ ಮಣ್ಣಿನಿಂದ ಬರುವಂತಹ ಸೊರಗು ರೋಗ, ಕೊಳೆ ರೋಗಗಳನ್ನು ನಿರ್ವಹಣೆ ಮಾಡಲು ನಾವು ಟ್ರೈಕೋಡರ್ಮಾ, ಸುಡೋಮೋನಾಸ್ ಹಾಗೆ ಬ್ಯಾಸಿಲಸ್ ಸಪ್ಟಿಲಿಸ್ ಎನ್ನುವ ಸೂಕ್ಷ್ಮಾಣುಜೀವಿಗಳನ್ನು ನಾವು ಉಪಯೋಗಿಸಿ ಬೆಳೆಗಳಿಗೆ ಬರುವಂತಹ ಸೊರಗು ರೋಗ ಹಾಗೂ ಕೊಳೆ ರೋಗಗಳನ್ನು ನಿರ್ವಹಣೆ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮೊಬೈಲ್ ಸಂಖ್ಯೆ 8867732666. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಹಸಿರಿನ ಗೊಬ್ಬರಗಳು ಮತ್ತು ಅವುಗಳ ಮಹತ್ವ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಂಶೋಧನಾ ಸಹಾಯಕರಾದ ನಳಿನಾ SO ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹಸಿರೆಲೆ ಗೊಬ್ಬರಗಳು ಅಂದರೆ ನಮ್ಮ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳು ಯಾವ್ಯಾವಿದ್ದಾವೆ ಮತ್ತು ಕೃಷಿಯಲ್ಲಿ ಅವುಗಳ ಮಹತ್ವ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹಸಿರೆಲೆ ಗೊಬ್ಬರಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ. ಹಿರಿಯೂರು ಬೊಬ್ಬರು ಫಾರ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಂಶೋಧನಾ ಸಹಾಯಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ SO ನಳಿನಾ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಇವತ್ತು ತಾವು ಈ ಹಸಿರೆಲೆ ಗೊಬ್ಬರಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ನಮ್ಮ ಕೃಷಿಯಲ್ಲಿ ನಾವು ಮೊದಲಿಂದನೂ ಸಾಕಷ್ಟು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಬಳಸ್ತಾ ಬಂದಿದ್ದೇವೆ. ಪ್ರಾರಂಭದಲ್ಲಿ ನಮ್ಮ ಹಿರಿಯರು ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಬಳಸಿ ಕೃಷಿ ಮಾಡ್ತಿದ್ದವು. ಅದ ನಂತರ ಸ್ವಲ್ಪ ರಾಸಾಯನಿಕಗಳನ್ನೆಲ್ಲ ಬಂದವು. ಈ ಮಧ್ಯೆ ಈ ಹಸಿರೆಲೆ ಗೊಬ್ಬರಗಳು ಅಂತಲೂ ಬಳಕೆ ಮಾಡ್ತಿದ್ದಾರೆ. ಇವತ್ತು ತಾವು ಈ ಹಸಿರೆಲೆ ಗೊಬ್ಬರಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ತಿಳಿಸಿ. ಈಗ ಮೊದಲಿಗೆ ಹಸಿರೆಲೆ ಗೊಬ್ಬರ ಅಂದರೆ ಏನು, ಅದ್ರ ಬಗ್ಗೆ ಹೇಳಿ. ಈ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಬಳಕೆ ತುಂಬಾ ಹಿಂದಿನ ಕಾಲದ ಇಂದನೂ ನಡೆಸ್ಕೊಂಡ್ಬಂದಂಥ ಪದ್ಧತಿ. ಆದರೆ ಈ ಪದ್ಧತಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿ ಬಹಳ ಪರಿಣಾಮಕಾರಿಯಾದಂಥ ಪದ್ಧತಿ. ಹಸಿರು ಕ್ರಾಂತಿಯ ಸಮಯದಲ್ಲಿ ಕೈಬಿಟ್ಟು ಬಹಳ ಸುಲಭವಾಗಿ ಉಪಯೋಗಿಸಬಹುದಾದಂಥ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಹೆಚ್ಚಿಸ್ತಾ ಹೋದರು. ಅತಿಯಾದ ಈ ರಾಸಾಯನಿಕ ಗೊಬ್ಬರಗಳ ಉಪಯೋಗದಿಂದ ಭೂಮಿಯ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಗಳ ಮೇಲೆ ಅನಾನುಕೂಲಕರವಾದ ಪರಿಣಾಮಗಳು ಭೂಮಿಯ ಫಲವತ್ತತೆಯನ್ನು ನಶಿಸಿ ಬೆಳೆಗಳ ಇಳುವರಿಯನ್ನು ಕಡಿಮೆ ಮಾಡ್ತಾ ಬಂತು. ಈ ರಾಸಾಯನಿಕ ಗೊಬ್ಬರಗಳ ಬೆಲೆಗಳು ಹೆಚ್ಚುತ್ತಾ ಹೋಗುತ್ತಿರುವುದಲ್ಲದೆ ಅವುಗಳ ಅತಿ ಹೆಚ್ಚಿನ ಬಳಕೆಯಿಂದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಅಗಾಧವಾದ ಕೆಟ್ಟ ಪರಿಣಾಮಗಳು ಹಾಗೂ ಪರಿಸರದ ಮೇಲೆ ಕೆಟ್ಟ ದಾಳಿಯನ್ನು ಉಂಟು ಮಾಡಿದೆ. ಈ ಹಸಿರೆಲೆ ಗೊಬ್ಬರ ಅಂದರೆ ಏನು ಅಂತ ಹೇಳೋದಾದರೆ, ಸಸ್ಯಗಳ ಎಲೆ ಅಥವಾ ಸಸ್ಯಗಳ ಕಾಂಡ ಮತ್ತು ಬೇರುಗಳಿಂದ ದೊರೆಯುವ ಸಾವಯವ ವಸ್ತುಗಳನ್ನು ನಾವು ಹಸಿರೆಲೆ ಗೊಬ್ಬರ ಎಂದು ಕರೆಯಬಹುದು. ಈ ಹಸಿರೆಲೆ ಗೊಬ್ಬರಗಳನ್ನು ನಾವು ಹೇಗೆ ಪಡೆದುಕೊಳ್ಳಬಹುದು ಅನ್ನೋದ್ರ ತುಂಬ ವಿಧಾನಗಳಿದೆ. ಮೊದಲನೇದಾಗಿ ಈ ಹಸಿರೆಲೆಯನ್ನು ಕೊಡುವ ವಾರ್ಷಿಕ ಬೆಳೆಗಳಾದ ಡಯಾಂಚ, ಸೆಣಬು, ಸಸ್ಬೇನಿಯಾ, ಸೋಯಾ, ಅವರೆ, ಅಲಸಂದೆ, ಹುರುಳಿ ಮುಂತಾದವುಗಳು. ಹಾಗೆ ಎರಡನೇದಾಗಿ ಬಂದರೆ ಹಸಿರೆಲೆಯನ್ನು ಯಥೇಚ್ಛವಾಗಿ ಕೊಡುವ ಹೊಂಗೆ, ಬೇವು, ಗ್ಲಿರ್ಸಿಡಿಯಾ, ಸುಬಾಬುಲ್ ಇಂತಹ ಬಹುವಾರ್ಷಿಕ ಮರಗಳು ಇಂದ. ಹಾಗೆ ಇನ್ನೂ ಕೆಲವದಾಗಿ ಬಂದರೆ ಸಸ್ಯಗಳು ಕಾಯಿ ಕಚ್ಚುವ ಮುನ್ನವೇ ಹಸಿರೆಲೆ ಗೊಬ್ಬರವನ್ನಾಗಿ ಮಾಡಿಕೊಂಡು ಅದನ್ನು ನೇರವಾಗಿ ಭೂಮಿಯಲ್ಲಿಗೆ ಸೇರಿಸುವುದರ ಮೂಲಕನೂ ನಾವು ಹಸಿರೆಲೆ ಗೊಬ್ಬರಗಳನ್ನು ಪಡೆಯಬಹುದಾಗಿದೆ. ಈಗ ತಾವು ಹೇಳಿದ್ರಿ ಕೆಲವೆಲ್ಲ ಬಹುವಾರ್ಷಿಕ ಹಸಿರೆಲೆ ಗೊಬ್ಬರಗಳಿದೆ ಅಂತ, ಅವು ನಾವು ಮೊದಲಿಂದ ನೋಡ್ತಾ ಇದ್ವಿ. ನಮ್ಮ ಹಿರಿಯರೆಲ್ಲ ಅವನ್ನ ಬಳಸ್ತಾ ಇದ್ರು, ವಿಶೇಷವಾಗಿ ಈ ಭತ್ತ ಬೆಳೆ ಅಂತರು ಆವಾಗ ರಾಸಾಯನಿಕಗಳು ಇರಲಿಲ್ಲ. ಈ ಹೊಂಗೆ ಇರ್ಬೋದು, ಬೇವು ಇರ್ಬೋದು, ಈ ತರ ದೊಡ್ಡ ದೊಡ್ಡ ಮರಗಳ ಒಂದು ಎಲೆಗಳನ್ನ ತಂದು ಭೂಮಿಗೆ ಸೇರಿಸಿ ಒಳ್ಳೆಯ ಕೃಷಿ ಮಾಡ್ತಿದ್ರು. ಕೆಲವು ನೀವು ಇತ್ತೀಚೆಗೆ ಬಂದಂತ ಹಸಿರೆಲೆ ಗೊಬ್ಬರಗಳನ್ನು ಹೇಳಿದ್ರಿ, ಡಯಾಂಚ ಹೇಳಿದ್ರಿ, ಮತ್ತೆ ಗ್ಲಿಸರಿಡಿಯಾ ಅಂತ ಹೇಳಿದ್ರಿ. ಅಂದ್ರೆ ಈ ಕೃಷಿಯಲ್ಲಿ ಹೇಗಿದೆ ಹಸಿರೆಲೆ ಗೊಬ್ಬರಗಳ ಮಹತ್ವ? ಈ ಹಸಿರೆಲೆ ಗೊಬ್ಬರದ ಮಹತ್ವ ತುಂಬಾನೇ ಇದೆ. ಈಗ ಮೊದಲನೇದಾಗಿ ಹೇಳಬೇಕಂದ್ರೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳ ಮೇಲೆ ಅನುಕೂಲಕರವಾದ ಬದಲಾವಣೆಗೆ ಈ ಹಸಿರೆಲೆ ಗೊಬ್ಬರಗಳು ಸಹಾಯ ಮಾಡ್ತಾ ಹೋಗುತ್ತೆ. ಹಾಗೆ ಮಣ್ಣಿನಲ್ಲಿನ ಸಾವಯವ ಅಂಶವನ್ನು ಕಾಪಾಡಿಕೊಂಡು ಬರೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗೆ ಈ ಮಣ್ಣಿನಲ್ಲಿರುವ ಜೈವಿಕ ಸೂಕ್ಷ್ಮಾಣುಗಳು, ಸಾಯಿಲ್ ಮೈಕ್ರೋಬ್ಸ್ ಅಂತ ಏನು ಕರಿತೀವೋ, ಅವುಗಳ ಚಟುವಟಿಕೆ ಮತ್ತು ಅಭಿವೃದ್ಧಿಗೆ ನೆರವಾಗುತ್ತಾ ಮತ್ತೆ ಇದರಿಂದ ಸಾವಯವ ವಸ್ತುಗಳ ಕಳವಡಿಕೆಯಲ್ಲಿ ಸಹಕರಿಸಿ ಅವುಗಳಲ್ಲಿ ಪೋಷಕಾಂಶಗಳನ್ನು ಬೆಳೆಗಳಿಗೆ ಸುಲಭವಾಗಿ ದೊರೆಯುವಂತೆ ಮಾಡುತ್ತದೆ ಈ ಹಸಿರೆಲೆ ಗೊಬ್ಬರಗಳು. ನಂತರ ಈ ಹಸಿರೆಲೆ ಗೊಬ್ಬರಗಳು ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಮುಖ್ಯ ಬೆಳೆಗಳಿಗೆ ಮೇಲ್ಮೈ ಹೊದಿಕೆಯಾಗುವುದರಿಂದ ಮಳೆ ನೀರು ಹೆಚ್ಚು ಹಿಂಗಿ ಮಣ್ಣು ಕೊಚ್ಚಿ ಹೋಗೋದನ್ನು ಕಡಿಮೆ ಮಾಡುವುದಲ್ಲದೆ ಮಣ್ಣಿನ ತಾಪವನ್ನು ಕಡಿಮೆ ಮಾಡಲು ಸಹ ಇದು ಸಹಕರಿಸುತ್ತಾ ಹೋಗುತ್ತದೆ. ನಂತರ ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಣಗೊಳಿಸುತ್ತದೆ. ಮತ್ತೆ ಅದರ ಸಸ್ಯಗಳು ಕಳೆಯುವಾಗ ಆಮ್ಲಗಳು ಹೊರಬರುವುದರಿಂದ ಪೋಷಕಾಂಶಗಳು ಬೆಳೆಗಳಿಗೆ ಲಭ್ಯವಾಗುವಂತೆ ಸಹ ಮಾಡುತ್ತದೆ. ನಂತರ ಕ್ಷಾರ ಮಣ್ಣಿನ ಸಮಸ್ಯೆ ಬಗೆಹರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ನಂತರ ಬಂದರೆ ಈಗ ಜಂತು ಹುಳುಗಳ ಬಾಧೆಯ ನಿಯಂತ್ರಣಕ್ಕೂ ಇದು ನೆರವಾಗುತ್ತದೆ. ಹಸಿರೆಲೆ ಗೊಬ್ಬರದ ಮಹತ್ವ ತುಂಬಾನೇ ಇದೆ. ಈಗ ತಾವು ಹೇಳಿದ್ರಿ ಅವುಗಳ ಮಹತ್ವದ ಬಗ್ಗೆ, ಈ ಹಸಿರೆಲೆ ಗೊಬ್ಬರವನ್ನು ನಮ್ಮ ರೈತರು ಯಾವ ರೀತಿ ಬಳಸ್ಬೇಕಂದ್ರೆ ಯಾವ ವಿಧಾನ ಮುಖಾಂತರ ಬಳಸಿದರೆ ಅವರಿಗೆ ಹೆಚ್ಚು ಲಾಭದಾಯಕ ಆಗುತ್ತೆ ಕೃಷಿಯಲ್ಲಿ? ಈಗ ನೋಡಿ, ಈಗ ಹಸಿರೆಲೆ ಗೊಬ್ಬರಕ್ಕೆಂದ ದ್ವಿದಳ ಧಾನ್ಯಗಳನ್ನು 7-8 ವಾರಗಳ ಕಾಲ ಬೆಳೆದು ಸಸ್ಯಗಳು ಕಾಯಿ ಬಿಡುವ ಮುನ್ನವೇ ಉಳುಮೆ ಮಾಡುವುದರ ಮೂಲಕ ಮಣ್ಣಿಗೆ ಸೇರಿಸಬಹುದು. ಅಥವಾ ಎರಡನೇ ಪದ್ಧತಿಗೆ ಬಂದರೆ ಬೇಕಾಗುವ ಹಸಿರೆಲೆ ಸೊಪ್ಪನ್ನು ಕೃಷಿ ಜಮೀನುಗಳ ಬದುಗಳಲ್ಲಿ ಅಥವಾ ಕೃಷಿಗೆ ಯೋಗ್ಯವಾಗದ ಜಮೀನುಗಳಲ್ಲಿ ಬೆಳೆದು ನಂತರ ಆ ಮೃದುವಾದ ಕಾಂಡ ಸಮೇತ ಹಸಿರೆಲೆ ಬೆಳೆಗಳನ್ನು ನಾಟಿ ಮಾಡುವ ಮುಂಚೆ ಭೂಮಿಗೆ ಸೇರಿಸಿ ನಂತರ ನಾಟಿ ಮಾಡ್ಬೋದು. ಈ ಎರಡೂ ವಿಧಾನವನ್ನು ಬಳಸೋದ್ರಿಂದ ಹಸಿರೆಲೆ ಗೊಬ್ಬರವನ್ನು ಬಳಸ್ಬೋದು. ಈಗ ನಾವು ಅಂದರೆ ರೈತ ಬಾಂಧವರು ಈ ಒಂದು ಹಸಿರೆಲೆ ಗೊಬ್ಬರಗಳನ್ನು ಬಳಸಬೇಕಂದ್ರೆ ಅದರಲ್ಲಿ ಒಂದು ವಿಶೇಷ ಇರಬೇಕಂದ್ರೆ ಇದನ್ನು ಬಳಸೋದ್ರಿಂದ ನಮಗೆ ಅನುಕೂಲ ಆಗುತ್ತೆ, ಇದು ನಮ್ಮ ಬೆಳೆಗೆ ಒಳ್ಳೆಯದಾಗುತ್ತೆ, ನಮ್ಮ ಭೂಮಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಶೇಷ ಗುಣಗಳಿರಬೇಕಾಗುತ್ತೆ. ಅಂಥ ಒಂದು ವಿಶೇಷ ಗುಣಗಳು ಈ ಹಸಿರೆಲೆ ಗೊಬ್ಬರಗಳಲ್ಲಿ ಏನಿದಾವೆ ಅಂತ ಹೇಳ್ತೀರಾ? ಹೌದು, ಕೆಲವೊಂದು ವಿಶೇಷ ಗುಣಗಳು ಇರಲೇಬೇಕು ಹಸಿರೆಲೆ ಗೊಬ್ಬರಗಳಿಗೆ. ಹಾಗಂತ ಬಂದರೆ ಈಗ ಹಸಿರೆಲೆ ಗೊಬ್ಬರಗಳ ಸಸ್ಯಗಳು ತ್ವರಿತವಾಗಿ ಬೆಳಿಬೇಕು, ವೇಗವಾಗಿ ಬೆಳಿಬೇಕು, ಮತ್ತು ಕಡಿಮೆ ಅವಧಿಯಲ್ಲಿ ಹೆಚ್ಚು ಸೊಪ್ಪನ್ನು ಕೊಡಬೇಕು. ಈ ಥರ ಗುಣಗಳಿರಬೇಕು. ನಂತರ ಕಡಿಮೆ ನಾರಿನಿಂದ ಕೂಡಿರಬೇಕು. ಅವನ್ನು ಮಣ್ಣಿನಲ್ಲಿ ಸೇರಿಸಿದಾಗ ಸುಲಭವಾಗಿ ಹಾಗೂ ಶೀಘ್ರವಾಗಿ ಕಳೆಯುವಂತಿರಬೇಕು. ಹೆಚ್ಚು ನಾರಿದ್ರೆ ಅದು ಶೀಘ್ರವಾಗಿ ಕಳೆಯಲ್ಲ. ನಂತರ ಕಡಿಮೆ ಫಲವತ್ತತೆ ಭೂಮಿಯಲ್ಲೂ, ನಂತರ ಶುಷ್ಕ ವಾತಾವರಣದಲ್ಲೂ ಹಾಗೂ ಅಲ್ಪ ಪ್ರಮಾಣದ ನೀರನ್ನು ಬಳಸಿಕೊಂಡು ಹುಲುಸಾಗಿ ಬೆಳೆಯುವಂತಿರಬೇಕು. ನಂತರ ಬಂದರೆ ಈಗ ಆಳವಾಗಿ ಬೇರು ಬಿಡುವ ಹಾಗೂ ಮಣ್ಣಿನ ಕೆಳಪದರಗಳಿಗೆ ನೀರು ಅಥವಾ ಪೋಷಕಾಂಶಗಳನ್ನು ಉಪಯೋಗಿಸಿಕೊಂಡು ಬೆಳೆಯುವ ಗುಣವಿರಬೇಕು ಇಂಥ ಹಸಿರೆಲ ಗೊಬ್ಬರಕ್ಕೆ. ಅನಂತರ ಇದು ಬಹು ಉಪಯೋಗಿ ಬೆಳೆ ಆಗಿರಬೇಕು. ಹೇಗೆ ಅಂದರೆ ಇದನ್ನು ನಾನು ಆವಾಗಲೇ ಹೇಳಿದೆ ನಾನು, ಅವರೇ ಅಲಸಂದೆ ಅದೇ ಥರ ಇದು ಮುಖ್ಯ ಬೆಳೆಯಾಗಿಯೂ ಇರಬೇಕು. ನಂತರ ಜಾನುವಾರುಗಳಿಗೆ ಒಳ್ಳೆ ಮೇವನ್ನು ಕೊಡುವಂಥದ್ದಾಗಿರಬೇಕು. ಆನಂತರ ಬಂದರೆ ಹಸಿರೆಲ ಗೊಬ್ಬರವಾಗಿಯೂ ಉಪಯೋಗ ಆಗಬೇಕು. ಇದೇ ಥರ ಇದು ಬಹು ಉಪಯೋಗಿ ಬೆಳೆ ಆಗಿರಬೇಕು. ನಂತರ ಬಂದರೆ ನೆರಳಿನಲ್ಲಿ ಬೆಳೆಯುವ ಹಾಗೂ ಹವಾಮಾನ ವೈಪರೀತ್ಯಗಳನ್ನು ತಡೆದುಕೊಳ್ಳುವ ಗುಣ ಇರಬೇಕು ಮುಖ್ಯವಾಗಿ. ಮತ್ತು ಯಾವುದೇ ಕಾಲದಲ್ಲೂ ಉಳಿಸಾಗಿ ಬೆಳೆಯುವಂಥ ಗುಣ ಇರಬೇಕು. ಮತ್ತು ಹೆಚ್ಚು ಬೀಜವನ್ನು ಕೊಡುವಂಥ ಗುಣ ಇರಬೇಕು ಈ ಸಿರಲೆ ಸಸ್ಯಗಳಿಗೆ. ನಂತರ ಬೆಳೆಗೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಮಾಡಿದ್ರೂ ಸಹ ಇಳುವರಿ ಕಡಿಮೆ ಆಗದೆ ಇರೋಂಗೆ ಈ ಹಸಿರೆಲೆ ಗೊಬ್ಬರ ಸಹಾಯ ಮಾಡ್ತಾ ಹೋಗಬೇಕು. ಈಗ ತಾವು ಹೇಳಿದ್ರೆ ಸಾಕಷ್ಟು ಹಸಿರೆಲೆ ಗೊಬ್ಬರಗಳು ಇದಾವೆ ಅಂತಂತೇಳಿ ತಾವು ಹೇಳಿದ್ರೆ, ಈಗ ಅಲಸಂದೆ ಬೆಳಿಬೋದು, ಅವರೇ ಬೆಳಿಬೋದು, ಆಮೇಲೆ ಹೆಸರು ಬೆಳಿಬೋದು, ಇವು ದ್ವಿದಳ ಧಾನ್ಯದ ಬೆಳೆಗಳು ಸಹ ಹೌದು. ಈ ಒಂದು ಹಸಿರೆಲೆ ಗೊಬ್ಬರಕ್ಕಾಗಿ ಈ ಒಂದು ಬೆಳೆಗಳನ್ನು ಬೆಳಿಬೇಕಾಗತ್ತಲ್ಲ, ಯಾವ ವಿಧಾನಗಳಿದ್ದಾವೆ ಇವುಗಳನ್ನು ಬೆಳೀಲಿಕ್ಕೆ, ಗೊಬ್ಬರಕ್ಕಾಗಿ ಬೆಳೆಯುವಂಥ ಒಂದು ವಿಧಾನಗಳು? ಹೌದು, ಗೊಬ್ಬರಕ್ಕಾಗಿಯೇ ಬೆಳೆಯುವ ಕೆಲವೊಂದು ವಿಧಾನಗಳಿದೆ. ಅದ್ಯಾವುದು ಅಂದರೆ, ಈಗ ಮುಖ್ಯ ಬೆಳೆಯನ್ನು ಬೆಳೀತಿರ್ತಾರೆ ರೈತರು, ಆ ಬೆಳೆಯನ್ನು ಬೆಳೆಯುವ ಅವಧಿಗೂ ಮುಂಚಿತವಾಗಿ ಅಥವಾ ನಂತರ ಸಾಮಾನ್ಯವಾಗಿ ಮೇ ಕೊನೆಯ ವಾರ ಅಥವಾ ಜೂನ್ ತಿಂಗಳ ಮೊದಲ ಎರಡನೇ ವಾರಗಳಲ್ಲಿ ಚೆನ್ನಾಗಿ ಮಳೆಯಾದ ವರ್ಷಗಳಲ್ಲಿ ಉದ್ದು ಅಥವಾ ಹೆಸರೆ ಅಥವಾ ಅಲಸಂದೆ ಹಾಗೂ ಸೆಣಬು ಬೆಳೆಗಳನ್ನು ಹಸಿರೆಲೆ ಗೊಬ್ಬರದ ಬೆಳೆಯಾಗಿ ಬೆಳೆದುಕೊಂಡು ಲಭ್ಯವಾಗುವ ಕಾಯಿಯನ್ನು ಅಥವಾ ಕಾಳುಗಳನ್ನು ಮನೆಗೆ ಅವಶ್ಯಕವಾಗಿ ತರಕಾರಿಯಾಗಿ ಬೆಳೆಸುವುದು, ಮತ್ತು ಹಾಲು ಕೊಡುವ ಹಸುಗಳಿಗೆ ಮೇವಾಗಿ ಬೆಳೆಸುವುದು, ಇದೆಲ್ಲವನ್ನು ಉಪಯೋಗಿಸ್ಕೊಂಡು ಉಳಿದ ಗಿಡದ ಭಾಗಗಳನ್ನು ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸ್ಬೋದು. ಇದು ಒಂಥರ. ಇನ್ನೊಂದು ಥರ ಬಂದರೆ, ಕೆಲವೊಮ್ಮೆ ಮುಂಗಾರು ಈಗ ನವೆಂಬರ್ ಡಿಸೆಂಬರ್ ತಿಂಗಳವರೆಗೂ ಮುಂದುವರಿಯುತ್ತೆ. ಅಂಥ ಸಮಯದಲ್ಲಿ ಅಲಸಂದೆ ಮತ್ತು ಉರುಳಿ ಬೆಳೆಗಳನ್ನು ಬಿತ್ತಿ ಜಾನುವಾರುಗಳಿಗೆ ಹಸಿರು ಮೇವನ್ನಾಗಿ ಉಪಯೋಗಿಸಿಕೊಳ್ಳುವುದರ ಜೊತೆಗೆ ಮಣ್ಣಿಗೂ ಸಹ ನಾವು ಸೇರಿಸ್ಬೋದು. ಆ ನಂತರ ಬಂದರೆ, ಈಗ ಹಸಿರೆಲೆ ಕೊಡುವ ಗಿಡಗಳಾದ ಸಸ್ಬೇನಿಯಾ, ಗ್ಲಿರಿಸಿಡಿಯಾ ಬದುಗಳ ಮೇಲೆ 3-4 ಅಡಿ ಅಂತರವಿಟ್ಟು ನೆಟ್ಟು ಆರೈಕೆ ಮಾಡಿ ಬೆಳೆಸುವುದರ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರನ ಲಭ್ಯ ಆಗುತ್ತೆ. ಆನಂತರ ನಾವು ನೋಡೋದಾದರೆ, ಈ ಹಸಿರೆಲೆ ಗೊಬ್ಬರಗಳ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದು. ಈಗ ನಾವು ಮುಖ್ಯ ಬೆಳೆಗಳನ್ನು ಬೆಳಿತೀವಿ, ಉದಾಹರಣೆಗೆ ತೊಗರಿ, ಹತ್ತಿ, ಕಬ್ಬು, ಅವನ್ನೆಲ್ಲ ಮುಖ್ಯ ಬೆಳೆಯಾಗಿ ಬೆಳೆದು ಅದರ ಮಧ್ಯ ಈ ದ್ವಿದಳ ಧಾನ್ಯಗಳ ಹಸಿರೆಲೆ ಗೊಬ್ಬರವನ್ನು ಬೆಳೆದು 7-8 ವಾರಗಳ ನಂತರ ಅವನ್ನು ಮತ್ತೆ ಮಣ್ಣಿನ ಜೊತೆಗೆ ಸೇರಿಸ್ಬೋದು. ಇದರಿಂದ ಮುಖ್ಯ ಬೆಳೆಗಳಿಗೆ ಪೌಷ್ಟಿಕಾಂಶಗಳು ದೊರೆಯುತ್ತೆ. ನಂತರ ಈ ತೋಟಗಾರಿಕಾ ಬೆಳೆಗಳಾದ ಮಾವು, ತೆಂಗು, ಚಿಕ್ಕು ಇತ್ಯಾದಿ ಮರಗಳ ಮಧ್ಯದಲ್ಲಿ ಮೇ ಅಥವಾ ಜೂನ್ ತಿಂಗಳಲ್ಲಿ ಬೀಜ ಬಿತ್ತುವುದರಿಂದ ಮತ್ತು ಹುಲುಸಾಗಿ ಬೆಳೆದ ಹಸಿರೆಲೆ ಗೊಬ್ಬರವನ್ನು ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಆ ಮುಖ್ಯ ಬೆಳೆಗಳ ಮಣ್ಣಿಗೆ ಸೇರಿಸುವುದರಿಂದ ಅತ್ಯಂತ ಪರಿಣಾಮಕಾರಿಯಾದ ರಿಸಲ್ಟ್ನ ನಾವು ನೋಡ್ಬೋದು. ನಂತರ ಇದೇ ರೀತಿ ಈಗ ತೋಟಗಾರಿಕಾ ಬೆಳೆಗಳಿಗೆ ಪ್ರಾರಂಭದಲ್ಲಿ ಕೆಲವೊಂದು ಬೆಳೆಗಳಿಗೆ ನೆರಳುಗಳು ಒದಗಿಸಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಗ್ಲಿರಿಸಿಡಿಯಾ, ಸಸ್ಬೇನಿಯಾ ಬೆಳೆಯುವುದು ಈಗಿನ ಪದ್ಧತಿಯಲ್ಲಿ ರೂಢಿಯಲ್ಲಿದೆ. ಈ ಬೆಳೆಗಳು ಎತ್ತರಕ್ಕೆ ಬೆಳೆದಾಗ ಹಸಿರೆಲೆ ಗೊಬ್ಬರವಾಗಿಯೂ ಉಪಯೋಗಿಸ್ಬೋದು, ಹಾಗೆ ನೆರಳು ಕೂಡ ಸಿಗುತ್ತೆ ತೋಟಗಾರಿಕಾ ಬೆಳೆಗಳಿಗೆ. ಕೆಲವು ರೈತರನ್ನ ನೋಡಿದ್ದೀವಿ ನಾವು ನಮ್ಮ ದಾವಣಗೆರೆ ಭಾಗದಲ್ಲಿ ಅಥವಾ ಈ ಕಡೆ, ಅಂದರೆ ಸಾಮಾನ್ಯವಾಗಿ ಡ್ಯಾಮ್ ಜಲಾಶಯಗಳಿರ್ತಾವಲ್ಲ ಅದರಲ್ಲಿ ಭತ್ತ ಬೆಳೆಯಂಥ ಒಂದು ಕ್ಯಾಚ್ಮೆಂಟ್ ಏರಿಯಾ ಇರುತ್ತೆ, ಅಲ್ಲೆಲ್ಲ ಈ ಭತ್ತ ನಾಟಿ ಮಾಡೋಕ್ಕಿಂತ ಮೊದಲು ಕೆಲವೊಂದು ಈ ನೀವೇನು ಹೇಳಿದ್ರಲ್ಲ ಹಸಿರೆಲೆ ಗೊಬ್ಬರಕ್ಕಾಗಿ ಕೆಲವು ಡಯಾಂಚಿ ಇರ್ಬೋದು, ಸೆಣಬು ಇರ್ಬೋದು, ಇಂಥದ್ದೆಲ್ಲ ಬೆಳೆದು ಭೂಮಿಗೆ ಸೇರಿಸಿ ನಂತರ ಒಂದು ನಾಟಿ ಮಾಡೋಂಥ ಪದ್ಧತಿ ನಾವು ನೋಡಿದ್ವಿ, ಇದ್ರ ಬಗ್ಗೆ ಏನು ಹೇಳ್ತೀರಮ್ಮ? ಹೌದು, ಈಗ ನೀರಾವರಿ ಪ್ರದೇಶದಲ್ಲಿ ಭತ್ತ ಬೆಳೆಯೋರಿಗೆ ಅಥವಾ ಈ ಕಡೆ ನೀವು ಹೇಳಿದ ಹಾಗೆ ರೈತರು ಬೇಸಿಗೆ ಬೆಳೆಯ ಕಟಾವಿನ ನಂತರ ಜೂನ್ ತಿಂಗಳು ಸೆಣಬು, ಡಯಾಂಚ ಅಥವಾ ಸಸ್ಬೇನಿಯಾ ಹಸಿರೆಲೆ ಗೊಬ್ಬರ ಬೆಳೆಗಳನ್ನು ಮುಖ್ಯವಾಗಿ ಬಿತ್ತುತ್ತಾರೆ. ಬಿತ್ತಲು ಎಕರೆಗೆ 20-25 ಕೆಜಿ ಬೀಜವನ್ನು ಉಪಯೋಗಿಸಬೇಕಾಗುತ್ತೆ. ನಂತರ ಬಿತ್ತನೆಗೆ ಮುಂಚೆ ಬೀಜಕ್ಕೆ ಸೂಕ್ಷ್ಮಾಣುಜೀವಿಗಳಿಂದ ಅಂದರೆ ಬೀಜೋಪಚಾರ ಮಾಡೋದು ಸೂಕ್ತ. ನಂತರ ಕೈಯಿಂದ ಚೆಲ್ಲಿ ದೊಡ್ಡದಾಗಿ ಬೆಳೆದುಕೊಂಡ ಗಿಡಗಳನ್ನು ಆ ಕಳೆಗಳನ್ನು ಕೈಯಿಂದ ತೆಗೆದುಹಾಕುವುದು ಅವಶ್ಯಕವಾಗಿದೆ. ನಂತರ ಬೆಳೆ ಹುಲುಸಾಗಿ ಬರಲು ಎಕರೆಗೆ 15 ಕೆಜಿ DAP ರಸಗೊಬ್ಬರವನ್ನು ಕೊಟ್ಟರೆ ಇಲ್ಲಿ ಅನುಕೂಲ ಆಗುತ್ತೆ. ನಂತರ ಹೂ ಬರುವ ಕಾಲಕ್ಕೆ ಬೆಳೆಯನ್ನು ಭೂಮಿಯಲ್ಲಿ ಸೇರುವಂತೆ ಉಳುಮೆ ಮಾಡಿ ನಂತರ ನಾಟಿ ಮಾಡಲು ಭೂಮಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಈಗ ನಾವು ಯಾವುದೇ ಒಂದು ವಸ್ತುವನ್ನು ಅದನ್ನು ಬಳಸಬೇಕಾದರೆ ಅದು ಮೆರಿಟ್ಸ್ ಡಿಮೆರಿಟ್ಸ್ ಅಂತ ನಾವು ಹೇಳ್ತಿರ್ತೀವಿ, ಅಂದರೆ ಅದರ ಸಾಧಕ ಬಾಧಕಗಳು. ಅದೇ ರೀತಿ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ಬಳಸೋದ್ರಿಂದ ಕೃಷಿಯಲ್ಲಿ ಅದರ ಒಂದು ಸಾಧಕ ಬಾಧಕಗಳು ಏನಿದೆ ಅಂತ ಹೇಳ್ತೀರಾ? ಹೌದು, ಇದಕ್ಕೂ ಈ ಹಸಿರೆಲೆ ಗೊಬ್ಬರವನ್ನು ಬೆಳೆಸೋದ್ರಲ್ಲೂ ಕೆಲವೊಂದು ಬಾಧಕಗಳಿದ್ದಾವೆ. ಯಾವುದು ಅಂದರೆ, ಈಗ ನೋಡಿ ಎಲ್ಲ ಥರದ ಹಸಿರೆಲೆ ಗಿಡಗಳನ್ನು ನಾವು ಗೊಬ್ಬರ ಗಿಡಗಳನ್ನಾಗಿ ಉಪಯೋಗಿಸಲು ಸಾಧ್ಯ ಇಲ್ಲ. ನಂತರ ಕಡಿಮೆ ಅವಧಿಯಲ್ಲಿ ಉಳಿಸಾಗಿ ಬೆಳೆದು ಹೆಚ್ಚು ಹಸಿರೆಲೆ ಕೊಡುವ ಸಸ್ಯವರ್ಗಗಳನ್ನು ಮತ್ತು ತಳಿಗಳ ಕೊರತೆ ಈಗ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಆನಂತರ ಉತ್ತಮ ಗುಣಮಟ್ಟದ ಹಾಗೂ ಉತ್ಕೃಷ್ಟ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಯಲು ಯೋಗ್ಯವಾದ ಕೃಷಿ ಭೂಮಿ ಕೊರತೆ ನಮ್ಮಲ್ಲಿ ತುಂಬಾ ಇದೆ. ಹಾಗೆ ಈಗ ಬಂದರೆ ಬೆಳೆದ ಹಸಿರೆಲೆ ಗೊಬ್ಬರ ಬೆಳೆಗಳನ್ನು ಸಕಾಲದಲ್ಲಿ ಭೂಮಿಗೆ ಸೇರಿಸದಿದ್ದಾರೆ. ಈಗ ಹೂ ಬಿಡೋ ತನಕ ನಾವು ಕಾದು ನಂತರ ಸೇರಿಸಿದ್ರೆ ಅದರಲ್ಲಿ ನಾರಿನಾಂಶ ಜಾಸ್ತಿ ಆಗ್ಬಿಟ್ಟು ಮಣ್ಣಿನಲ್ಲಿ ಸೇರಿಸಿದಾಗ ಅದು ಕಳವಳಿಕೆಯ ಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತದೆ. ಮತ್ತು ಆ ಕಳವಳಿಕೆಗೆ ತುಂಬ ಸಮಯ ತಗೊಳ್ಳುತ್ತೆ. ಸೊ ಇದು ಭೂಮಿಗೆ ನಂತರ ಮುಖ್ಯ ಬೆಳೆಗಳಿಗೆ ಫಲವತ್ತತೆ ಅಥವಾ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಮತ್ತೆ ಇನ್ನು ಹೇಳಬೇಕಂದ್ರೆ ನೀರಿನ ಅನುಕೂಲವಿಲ್ಲದಿರುವ ಕಡೆ ಹಾಗೂ ಮುಂದಿನ ಮುಖ್ಯ ಬೆಳೆಗಳಿಗೆ ಭೂಮಿ ತಯಾರಿಕೆ ಮಾಡಿಕೊಳ್ಳಲು ತಡವಾಗುವುದರಿಂದ ಹಸಿರೆಲೆ ಸೊಪ್ಪು ಕೊಡುವ ಮರಗಳು ವಾರ್ಷಿಕ ಹಸಿರೆಲೆ ಗೊಬ್ಬರದ ಬೆಳೆಗಳಿಂದ ಅನುಕೂಲಕರವಾಗಿದೆ. ಒಟ್ಟಾರೆಯಾಗಿ ಈ ಹಸಿರೆಲೆ ಗೊಬ್ಬರದ ಮಹತ್ವ ಮತ್ತು ಅದನ್ನು ಬಳಸಿದ ಕೃಷಿಯಲ್ಲಿ ಆಗುವ ಅನುಕೂಲಗಳು ಅದರ ಬಗ್ಗೆ ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈಗ ಒಟ್ಟಾರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ರೈತರು ಹಸಿರೆಲೆ ಗೊಬ್ಬರವನ್ನು ಬಳಸುವುದರಿಂದ ರಾಸಾಯನಿಕ ಗೊಬ್ಬರಗಳಿಗೆ ಖರ್ಚಾಗುತ್ತಿದ್ದ ಹಣವನ್ನು ಕಡಿಮೆ ಮಾಡುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಹಾಗೆ ಫಲವತ್ತತೆ ಹಾಗೂ ಉತ್ಪಾದನಾ ಸಾಮರ್ಥ್ಯವನ್ನು ಕೂಡ ಅಭಿವೃದ್ಧಿಪಡಿಸಿಕೊಂಡು ಹೆಚ್ಚಿನ ಇಳುವರಿ ಹಾಗೂ ಅಧಿಕ ಲಾಭವನ್ನು ಗಳಿಸಬಹುದು. ಹಾಗೆ ಎಲ್ಲರಿಗೂ ಆರೋಗ್ಯವನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ಬೋದು. ಒಳ್ಳೆಯದು ನಳಿನ ಅವರೇ, ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರೆ. ಅಂದರೆ ಈ ಹಸಿರೆಲೆ ಗೊಬ್ಬರಗಳ ಮತ್ತು ಅವುಗಳ ಮಹತ್ವ, ಅದು ಕೃಷಿಯಿಂದ ಯಾವ ರೀತಿ ನಮ್ಮ ರೈತರಿಗೆ ಲಾಭ ಆಗುತ್ತೆ ಕೃಷಿಯಲ್ಲಿ ಬಳಸೋದ್ರಿಂದ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಹಸಿರೆಲೆ ಗೊಬ್ಬರಗಳು ಮತ್ತು ಅವುಗಳ ಮಹತ್ವ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಂಶೋಧನಾ ಸಹಾಯಕರಾದ ನಳಿನ ಎಸ್ಒ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿಸಿದ್ದಣ್ಣ. ಈಗ ಸಮಗ್ರ ಕೃಷಿಯಿಂದಾಗುವ ಅನುಕೂಲಗಳ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮಾ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ಪ್ರತಿಮಾ ಅವರಿಗೆ. ನಮಸ್ಕಾರ ಸರ್. ಮೇಡಮ್, ಇವತ್ತು ತಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಏನು ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಬಯಸ್ತೀರಿ? ಸರ್, ನಾನಿವತ್ತು ರೈತರ ಆದಾಯನ ವೃದ್ಧಿಸುವಲ್ಲಿ ತುಂಬಾ ಪೂರಕವಾಗಿ ಅಂದ್ರೆ ತುಂಬಾ ಅವಶ್ಯಕವಾಗಿರುವ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚಿಕೊಳ್ತೇನೆ ಸರ್. ಇವತ್ತು ಈಗ ನಮ್ಮ ಸರ್ಕಾರ ಬಹಳ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದೆ, ಅಂದ್ರೆ ರೈತರ ಆದಾಯ ದ್ವಿಗುಣಗೊಳಿಸಬೇಕು, ಅವ್ರನ್ನ ಒಂದು ಸುಸ್ಥಿರವಾಗಿ ನಿಲ್ಲಿಸಬೇಕು, ನಮ್ಮ ಕೃಷಿ ಸುಸ್ಥಿರವಾಗಿ ನಿಲ್ಲಂಗೆ ಆಗಬೇಕು ಅಂತೇಳಿ ಬಹಳಷ್ಟು ಯೋಜನೆಗಳನ್ನು ತರ್ತಾರೆ. ಆಮೇಲೆ ನಮ್ಮ ಒಂದು ಕೃಷಿ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ನೀವೇನು ಈ ಸಮಗ್ರ ಕೃಷಿ ಪದ್ಧತಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಂತ ಹೇಳ್ತಿರಲ್ಲ, ಇದ್ರ ಬಗ್ಗೆ ಹೇಳಿ ಮೇಡಮ್. ಅಂದರೆ ಸಮಗ್ರ ಕೃಷಿ ಪದ್ಧತಿ ಅಂದರೆ ಏನು, ಯಾವ ರೀತಿಯ ರೈತರು ಅದನ್ನು ಅನುಸರಿಸಬೇಕಾಗುತ್ತೆ? ಸರ್, ಖಂಡಿತವಾಗೂ ಸಮಗ್ರ ಕೃಷಿ ಪದ್ಧತಿ ಅಂದರೆ ಇದೇನು ಹೊಸ ಪದ್ಧತಿ ಅಲ್ಲ ಸರ್. ನಾವು ಹಿಂದಿನ ಕಾಲದಿಂದನೂ ಆಚರಿಸ್ಕೊಂಡು ಬರ್ತಾ ಇದ್ವಿ. ಆದರೆ ಇತ್ತೀಚಿನ ದಿನದಲ್ಲಿ ಏನಾಗ್ತಿದೆ ಅಂತ ಅಂದರೆ, ನಾವು ಸಮಗ್ರ ಕೃಷಿ ಪದ್ಧತಿನ ಬಿಟ್ಟು ಕೇವಲ ಒಂದೇ ಒಂದು ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಅಂದರೆ ಏನಾಗ್ತಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಉಂಟಾಗುತ್ತಿರುವ ಹವಾಮಾನ ವೈಪರೀತ್ಯಗಳಾಗಿರ್ಬೋದು, ಅನಿಶ್ಚಿತ ಮಳೆ ಆಗಿರ್ಬೋದು, ಅಥವಾ ಕೃಷಿಯಲ್ಲಿ ಹೆಚ್ಚಾಗ್ತಿರುವ ಖರ್ಚಿನಿಂದ ನಮ್ಮ ಕೃಷಿ ಏನಿದೆ ಅಂದ್ರೆ ಅದರ ಸುಸ್ಥಿರತೆಯನ್ನ ಕಳೆದುಕೊಳ್ತಾ ಇದೆ. ಅಂದ್ರೆ ಏನಾಗ್ತಿದೆ ಅಂದ್ರೆ ನಾವು ನೋಡಿದೀವಿ, ಹೆಚ್ಚಿನ ರೈತರು ಕೇವಲ ಒಂದೇ ಒಂದ್ ಬೆಳೆನ ಬೆಳೀತಾರೆ. ಅಂದ್ರೆ ಬೆಳೆದ್ರೆ ಮೆಕ್ಕೆಜೋಳ ಬೆಳೀತಾರೆ, ರಾಗಿ ಬೆಳೀತಾರೆ, ಇಲ್ಲಾಂದ್ರೆ ಭತ್ತ ಬೆಳೀತಾ ಇದ್ದಾರೆ. ಈ ತರ ಎಲ್ಲ ಮಾಡೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಅವರಿಗೆ ಖರ್ಚುನೂ ಸಹ ಜಾಸ್ತಿ ಆಗ್ತಾ ಇದೆ, ಆ ಬೆಳೆನ ಬೆಳೆಯೋದ್ರಿಂದ ಬರುವಂತಹ ಆದಾಯ ಇಳುವರಿನೂ ಸಹ ಕಡಿಮೆ ಆಗ್ತಾ ಇದೆ. ಇದರಿಂದ ರೈತರ ಜೀವನ ನಿರ್ವಹಣೆನೇ ಕಷ್ಟ ಅನ್ನೋ ಸ್ಥಿತಿಗೆ ನಾವು ತಲುಪಿಟ್ಟಿದೀವಿ. ಅಂದ್ರೆ ಏನಾಗ್ತಿದೆ ಅಂತಂದ್ರೆ ಹಿಂದಿನ ಕಾಲದಲ್ಲೆಲ್ಲ ನಾವು ನೋಡಿರ್ಬೋದು, ಮೆಕ್ಕೆಜೋಳ ಅಥವಾ ಶೇಂಗಾ, ರಾಗಿ ಇತರ ಬೇರೆ ಬೇರೆ ಬೆಳೆನ ಬೆಳಿಬೇಕಾದ್ರೆ ನಾವು ಅಕ್ಡಿ ಬೆಳೆಗಳನ್ನ ಬೆಳೀತಾ ಇದ್ವಿ. ಶೇಂಗಾ ಆತರ ಬೆಳೆಗಳಲ್ಲಿ ಸಿಡಿಗಾಳು ಅಂತಂದ್ಬಿಟ್ಟು ಸಾಸಿವೆನ ಎರಚ್ತಾ ಇದ್ರು, ಉಚ್ಚೆಳುಗಳು ಬೆಳೆಗಳನ್ನ ಬೆಳೀತಾ ಇದ್ರು. ಹಾಗೆ ಎಲ್ಲರ ಮನೆಯಲ್ಲೂ ಎರಡು ಮೂರು ಅದಕ್ಕಿಂತ ಜಾಸ್ತಿ ಹಸುಗಳಿರ್ತಿದ್ವು, ಕುರಿ ಮೇಕೆಗಳು ಇರ್ತಾ ಇದ್ವು. ಅವ್ರ ಮನೆಗಾದ್ರೂ ಎಷ್ಟು ಬೇಕೋ ಅಷ್ಟು ಕೋಳಿಗಳ ಸಾಕೊಂತಾ ಇದ್ರು. ಹಾಗೆ ಹಿತ್ತಲಲ್ಲಿ ಆಗಿರ್ಬೋದು ಅಥವಾ ಹೊಲದ ಸ್ವಲ್ಪ ಜಾಗದಲ್ಲಿ ಅವರ ಮನೆಗೆ ಏನೇನ್ ಬೇಕೋ ಆತರ ಹಣ್ಣು ತರಕಾರಿ ಸೊಪ್ಪುಗಳನ್ನ ಅವ್ರು ಬೆಳ್ಕೊಂತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಕೃಷಿ ಪದ್ಧತಿನೇ ಒಂಥರ ಬದಲಾದಂಗಾಗಿದೆ. ನಾವೆಲ್ಲ ಏಕ ಬೆಳೆಗೆ ಬದಲಾಗಿದ್ದೀವಿ. ಈಗ ಯಾವ ತರ ಆಗಿದೆ ಅಂತಂದ್ರೆ ರಾಗಿ ಬೆಳಿತೀವಿ ಇಲ್ಲ ಭತ್ತ ಬೆಳಿತೀವಿ, ಆ ಬೆಳೆಗಳನ್ನ ಬಿಟ್ಟು ಉಳಿದ ಎಲ್ಲಾ ಪದಾರ್ಥಗಳನ್ನ ಈಗ ಶೇಂಗಾ ಆಗಿರ್ಬೋದು ಅಥವಾ ದ್ವಿದಳ ಧಾನ್ಯಗಳು, ಅವರೆ, ಹೆಸರು, ಉದ್ದು ಈ ತರ ಎಲ್ಲಾ ಬೆಳೆಗಳನ್ನ ನಾವು ಹೊರಗೆ ಖರೀದಿ ಮಾಡುವಂತ ಪರಿಸ್ಥಿತಿ ಬಂದಿದೆ. ಹಾಗೆ ಎಷ್ಟೋ ಜನ ಹಳ್ಳಿಯಲ್ಲಿರುವ ರೈತರು ಸಹ ಹಾಲು ಮೊಸರು ಈ ತರದನ್ನು ಸಹ ಹೊರಗೆ ಖರೀದಿ ಮಾಡುವಂತ ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ಏನು ಇದರಿಂದ ಖರ್ಚು ಜಾಸ್ತಿ ಆಗ್ತಾ ಇದೆ, ಆದಾಯನೂ ಕಡಿಮೆ ಆಗ್ತಿದೆ. ಹಾಗಾಗಿ ಸಮಗ್ರ ಕೃಷಿ ಪದ್ಧತಿಯನ್ನ ನಾವೇನಾದ್ರೂ ಅಳವಡಿಸಿಕೊಂಡ್ವಿ ಅಂತಂದ್ರೆ ರೈತರಿಗೆ ತುಂಬಾ ಅನುಕೂಲ ಇದೆ, ಹಾಗೇನೆ ಅವ್ರ ಆದಾಯನೂ ಸಹ ವೃದ್ಧಿ ಆಗುತ್ತೆ. ಈಗ ಮೇಡಮ್ ತಾವು ಹೇಳಿದ್ರೆ ಒಂದೇ ಬೆಳೆಗೆ ಹೋಗ್ತಾರೆ ನಮ್ಮ ರೈತರು, ಅದರಲ್ಲಿ ವಿಶೇಷವಾಗಿ ಅವ್ರು ಮನಸ್ಸು ಮಾಡೋದು ವಾಣಿಜ್ಯ ಬೆಳೆಗಳಿಗೆ. ಹೌದು, ಅಂದ್ರೆ ಅದನ್ನ ಬೆಳೆದಿಂದ ಮಾರಾಟ ಮಾಡಬೇಕು ಅನ್ನೋದು. ಈಗ ಒಂದು ಹಂತದಲ್ಲಿ ಅದು ಚೆನ್ನಾಗಿತ್ತು, ವಾಣಿಜ್ಯ ಬೆಳೆಗಳು ಬೆಳೀತಿದ್ರು, ಅವಾಗ ಒಳ್ಳೆ ದರ ಸಿಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಆ ಬೆಳೆಗಳನ್ನು ಬೆಳಿಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾರೆ, ಸಾಕಷ್ಟು ರಾಸಾಯನಿಕಗಳನ್ನು ಬಳಸ್ತಾರೆ, ಅದ್ರ ಖರ್ಚನೇ ಜಾಸ್ತಿ ಆಗಿರುತ್ತೆ. ನೀವು ಹೇಳಿದ್ರೆ ಭತ್ತ ಬೆಳಿತಾರೆ ಅಂತ, ಭತ್ತ ಒಂದು ಎಕರೆಗೆ 40 ಚೀಲ ಅದೆಲ್ಲ ಬೆಳಿತಾರೆ, ಅದ್ರ ಖರ್ಚು ಅದರ ಅರ್ಧದಷ್ಟು ಆಗಿರುತ್ತೆ. ಹೀಗಾಗಿ ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡ್ರೆ ಒಂದು ಯಾವ್ದರಲ್ಲ ನಷ್ಟ ಅನುಭವಿಸಿ ಇನ್ನೊಂದರಲ್ಲಿ ಲಾಭ ಆಗ್ಬೋದು, ಅಂದ್ರೆ ನಷ್ಟನ ಸರಿದೂಗಿಸ್ಬೋದು ಅಂತ ಹೇಳುವಂತ ಮಾತಿದೆ ಈಗ. ಹೌದು ಸರ್, ಖಂಡಿತವಾಗೂ. ಏನಂತಂದ್ರೆ ಈಗ ಸಮಗ್ರ ಕೃಷಿ ಅಂತ ಅಂದ್ರೆ ನಾವು ಒಂದೇ ಬೆಳೆಯನ್ನ ಬೆಳೆಯೋದು ಅಂತಂದಲ್ಲ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದೇ ಬೆಳೆನ ಬೆಳೆಯೋದ್ರ ಬದಲಾಗಿ ಎರಡು ಅಥವಾ ಹೆಚ್ಚಿನ ಬೆಳೆಗಳನ್ನ ಒಂದೇ ಕಾಲಕ್ಕೆ ಒಂದೇ ಜಮೀನಿನಲ್ಲಿ ನಾವು ಬೆಳಿತೀವಿ. ಇದರಲ್ಲಿ ಯಾವ ತರ ಬೆಳೆಗಳನ್ನ ಬೆಳಿತೀವಿ, ಒಂದು ಬೆಳೆಯು ಇನ್ನೊಂದು ಬೆಳೆಗೆ ಪೂರಕವಾಗಿರುತ್ತೆ, ಅಂದ್ರೆ ಒಂದು ಬೆಳೆ ಇನ್ನೊಂದು ಬೆಳೆನ ಸಪೋರ್ಟ್ ಮಾಡೋ ರೀತಿಯಲ್ಲಿ ವಿವಿಧ ಬೆಳೆಗಳನ್ನ ನಾವು ಏಕಕಾಲಕ್ಕೆ ಬೆಳೀತಾ ಇರ್ತೀವಿ. ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ನಾವು ತೋಟಗಾರಿಕಾ ಬೆಳೆಗಳಾಗಿರುವ ಹಣ್ಣಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹೂವುಗಳನ್ನ ಬೆಳೆಯೋದಿರ್ಬೋದು, ಹಾಗೇನೆ ಹೈನುಗಾರಿಕೆ, ಹಸು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡೋದು, ನಾವೇನೇ ನಮ್ಮ ಜಮೀನಿನಲ್ಲೇ ಎರೆಹುಳು ಗೊಬ್ಬರನ ತಯಾರಿ ಮಾಡುವಂತದ್ದು, ಈ ತರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ ಸರ್. ಅಂದ್ರೆ ನಾನು ವಿವಿಧ ಬೆಳೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಉಪಕಸುಬುಗಳಾಗಿರ್ಬೋದು ಒಂದು ಇನ್ನೊಂದಕ್ಕೆ ಸಪೋರ್ಟ್ ಮಾಡುತ್ತೆ, ಅಂದ್ರೆ ಒಂದು ಲಿಂಕಿಂಗ್ ಇರುತ್ತೆ. ಒಂದು ಉದಾಹರಣೆ ಹೇಳೋದಾದ್ರೆ ನಾವು ಭತ್ತದ ಬೆಳೆನ ಏನಾದ್ರೂ ಬೆಳೆದ್ವಿ ಅಂತ ಅಂದ್ರೆ ಭತ್ತನ ಬೆಳಿತೀವಿ, ಅದರಿಂದ ಅದು ಏನು ಫಸಲು ಬರುತ್ತಲ್ಲ ಅದು ದವಸ ಧಾನ್ಯಗಳನ್ನ ನಮ್ಮ ಉಪಯೋಗಕ್ಕೆ ರೈತರ ಉಪಯೋಗಕ್ಕೆ ಬಳಸ್ಕೊಂತೀವಿ, ಹಾಗೇನೆ ಉಳಿದಿದ್ದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತೀವಿ. ಅದರ ಜೊತೆಗೆ ಏನು ಭತ್ತದ ಹುಲ್ಲು ಏನ್ ಬರುತ್ತಲ್ಲ ಅದನ್ನ ಮೇವಾಗಿ ಬಳಸಬಹುದು. ನಾವು ಮೇವನ್ನ ಬಳಸೋದ್ರಿಂದ ನಮ್ಮ ಹಸುಗಳಿಗಾಗಿರ್ಬೋದು ಅಥವಾ ಕುರಿಗಳಿಗಾಗಿರ್ಬೋದು ಆಹಾರ ಸಿಗುತ್ತೆ. ಹಾಗೆ ಕೋಳಿ ಸಾಕಾಣಿಕೆಯನ್ನ ಮಾಡಿದ್ವಿ ಅಂದ್ರೆ ಭತ್ತನ ನಾವು ಕೋಳಿ ಸಾಕಾಣಿಕೆ ಆಹಾರವಾಗಿ ಬಳಸಬಹುದು. ಹಾಗೆ ಕೃಷಿ ತ್ಯಾಜ್ಯಗಳು, ಈಗ ಬೇರೆ ಬೇರೆ ಬೆಳೆಗಳನ್ನ ಬೆಳೆದಾಗ ಏನು ಕೃಷಿ ತ್ಯಾಜ್ಯಗಳು ಉಳಿದಿರ್ತಾವಲ್ಲ ಅದನ್ನ ಮತ್ತೆ ಹೈನುಗಾರಿಕೆಯಿಂದ ಏನು ಸಗಣಿ ಗಂಜಲ ಅದನ್ನೆಲ್ಲ ಬಳಸ್ಕೊಂಡು ನಾವು ನಮ್ಮ ಜಮೀನಿನಲ್ಲೇನೆ ಗೊಬ್ಬರನನ್ನು ಸಹ ತಯಾರು ಮಾಡ್ಕೋಬಹುದು. ಹಾಗೇನೆ ಭತ್ತದ ಹುಲ್ಲನ್ನು ಬಳಸ್ಕೊಂಡು ನಾವು ಮಶ್ರೂಮ್ ಕಲ್ಟಿವೇಷನ್ ಅಣಬೆ ಕೃಷಿಯನ್ನು ಸಹ ಮಾಡಬಹುದು. ಸೊ ಹೂವು ತರಕಾರಿಗಳನ್ನ ಪ್ರತಿನಿತ್ಯ ಅಲ್ಲೇ ಲೋಕಲ್ ಮಾರ್ಕೆಟ್ ಅಲ್ಲಿ ಈ ತರ ಮಾರಾಟ ಮಾಡೋದ್ರಿಂದ ಅಲ್ಲೂ ಸಹ ನಾವು ಆದಾಯನ ಪಡ್ಕೊಂತೀವಿ. ಅಂದ್ರೆ ಇಲ್ಲಿ ಒಂದು ನೋಡ್ಬೋದು, ನಾವು ಹೊರಗಿನ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗೋದನ್ನ ಕಡಿಮೆ ಮಾಡಬಹುದು. ಯಾಕಂದ್ರೆ ಸಾವಯವ ಗೊಬ್ಬರನ ಬಳಸ್ತೀವಿ, ಅಲ್ಲೇ ನಮಗೆ ಮೇವು ಸಿಗುತ್ತೆ, ಹಾಗೆ ಮನೆಗೆ ನಮಗೆ ಏನ್ ಬೇಕಾಗಂತ ಕಾಳು ಕಡೆಗಳಾಗಿರ್ಬೋದು, ಎಣ್ಣೆ ಕಾಳು ಬೆಳೆ ಆಗಿರ್ಬೋದು, ತರಕಾರಿಗಳನ್ನ ನಾವೇನೇ ಸಹ ಬೆಳ್ಕೊಂತಾ ಇದೀವಿ. ಖರ್ಚುನೂ ಸಹ ಕಡಿಮೆ ಆಗ್ತಿದೆ, ನಾವು ಬಳಸ್ಕೊಂಡು ಉಳಿದಿರೋ ಅಂತಹ ಏನು ಪದಾರ್ಥಗಳನ್ನ ನಾವು ಮಾರುಕಟ್ಟೆಯಲ್ಲೂ ಸಹ ಮಾರಾಟ ಮಾಡಿ ಅದರಿಂದ ಸಹ ಆದಾಯ ಸಿಗುತ್ತೆ. ತಾವು ಹೇಳಿದ್ರೆ ಭತ್ತ ಬೆಳೆಯೋದ್ರಿಂದ ಯಾವ ರೀತಿ ಪೂರಕವಾಗಿ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ, ಇದೆ. ನಾನು ಇನ್ನೂ ಒಂದು ಪ್ರಶ್ನೆ ತಮಗೆ ಏನಂದ್ರೆ, ಈಗ ನಮ್ಮ ಭಾಗದಲ್ಲಿರ್ಬೋದು ಅಂದರೆ ಚಿತ್ರದುರ್ಗ ದಾವಣಗೆರೆ ನಮ್ಮ ಭಾಗದಲ್ಲೇ ಅಂದಲ್ಲ, ಬಹಳಷ್ಟು ಕಡೆ ನಮ್ಮ ದೇಶದಲ್ಲೇ ಅಂತ ಹೇಳ್ಬೋದು ಬಹಳಷ್ಟು ಕೃಷಿ ನಡೆಯೋದು ಹವಾಮಾನ ಆಧಾರಿತ. ಅಂದರೆ ನಮಗೆ ಮುಂಗಾರು ಮಳೆ ಬಂದರೆ ನಾವು ಕೃಷಿ ಮಾಡೋದು ಬಹಳ ಜನ ಅದರ ಮೇಲೆ ಅವಲಂಬಿಸಿರ್ತಾರೆ. ಈ ಮಳೆ ಆಶ್ರಿತ ಏನನ್ನ ಕೃಷಿ ಮಾಡಬೇಕಾದ್ರೆ ಈ ತರ ಪೂರಕ ಬೆಳೆಗಳನ್ನ, ಈಗ ಶೇಂಗಾ ಬೆಳೆಯರಿರ್ಬೋದು ಅಥವಾ ರಾಗಿ ಬೆಳೆಯರಿರ್ಬೋದು ಇಲ್ಲ ಈರುಳ್ಳಿ ಬೆಳೆಯರಿರ್ಬೋದು, ಯಾವ ರೀತಿ ಪೂರಕ ಬೆಳೆಗಳನ್ನ ಅಲ್ಲಿ ಬೆಳ್ಕೋಬಹುದು ಅಂತ ಹೇಳ್ತಾರ ಸರ್? ಇವಾಗ ನಾವು ಯಾವುದೇ ಒಂದು ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೋಬೇಕು ಅಂತಂದ್ರೆ ನಮಗೆ ಏನು ಮಳೆ ಅಥವಾ ನಮಗೆ ನೀರಾವರಿ ಮೂಲಗಳು ಯಾವಿದಾವೆ, ನಮ್ಮ ಇಲ್ಲಿ ಲೋಕಲ್ ಕಂಡೀಷನ್ಗೆ ಯಾವ ಪದ್ಧತಿ ಸೂಕ್ತ ಆಗುತ್ತೆ ಅಂತಂದ್ಬಿಟ್ಟು ನಾವು ಅಳವಡಿಸ್ಕೋಬೇಕಾಗುತ್ತೆ. ಈಗ ಮಳೆ ಆಶ್ರಿತ ಪ್ರದೇಶ ಆಯ್ತು ಅಂತ ಅಂದ್ರೆ, ಈಗ ನಮ್ಮ ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ ನಾವು ಬೇರೆ ಕಡೆ ಹೊಳಲ್ಕೆರೆ ಆಮೇಲೆ ಚೆನ್ನಗಿರಿ ಕಡೆ ಜಾಸ್ತಿ ಮೆಕ್ಕೆಜೋಳ ಬೆಳೀತಾರೆ. ನಾವು ಈಗ ತುಂಬಾ ಕಡೆ ನೋಡ್ತಾ ಇದೀವಿ ಕೇವಲ ಮೆಕ್ಕೆಜೋಳ ಬೆಳೆ ಮಾತ್ರ ಬೆಳೀತಿದ್ದಾರೆ, ಅದ್ರ ಜೊತೆಗೆ ನಾವು ಅಕ್ಕಡಿ ಬೆಳೆಗಳನ್ನ ಬೆಳಿಬಹುದು. ಹಾಗೇನೆ ಸಿಡಿಗಾಳುಗಳಾಗಿ ಅಥವಾ ಬಾರ್ಡರ್ ಗಳಲ್ಲಿ ನಾವು ಎಣ್ಣೆಕಾಳು ಬೆಳೆಗಳು ಅಂದ್ರೆ ಏನು ಉಚ್ಚೆಳ್ಳು ಅಂತ ಹೇಳ್ತೀವಿ ಅಥವಾ ಸಾಸಿವೆ ಬೆಳೆಗಳನ್ನ ಬೆಳ್ಕೋಬಹುದು. ಇದರಿಂದ ಏನಾಗುತ್ತೆ ಅಂತಂದ್ರೆ ಮೆಕ್ಕೆಜೋಳನೂ ಇರುತ್ತೆ, ತೊಗರಿ ಅಥವಾ ಅವರೇನು ಇರುತ್ತೆ, ನಮಗೆ ಏಕಬೆಳೆನೂ ಇದು ಸಿಕ್ತು, ದ್ವಿದಳ ನಮ್ಮ ಮನೆಗೆ ಏನೇನು ಬೇಕಲ್ಲ ಅದನ್ನು ಸಹ ಮಾಡಬಹುದು. ಹಾಗೇನೆ ಎಷ್ಟು ನಮಗೆ ಸಾಧ್ಯ ಆಗುತ್ತೋ ಅಷ್ಟು ಹಸುಗಳನ್ನ ನಾವು ಸಾಕೋಬಹುದು. ಹಾಗೇನೆ ಪೂರ್ತಿ ಈಗ 2 ಎಕರೆ ಜಮೀನು ಇತ್ತು ಅಂದ್ರೆ 2 ಎಕರೆಯಲ್ಲೂ ಮೆಕ್ಕೆಜೋಳನ ಬೆಳೆದೆ ನಮ್ಮ ಹೈನುಗಾರಿಕೆಗೆ ಪೂರಕವಾಗಿರುವಂತಹ ಮೇವು ಬೆಳೆಗಳನ್ನು ಸಹ ನಾವು ಬೆಳ್ಕೋಬಹುದು ಸರ್. ಅದರಿಂದ ನಮ್ಮ ಹಸುಗಳಿಗೆ ಅಥವಾ ಕುರಿ ಇದಕ್ಕೆ ಆಹಾರನೂ ಸಿಗುತ್ತೆ. ಅದರಿಂದನೇ ನಾವು ಗೊಬ್ಬರವನ್ನ ತಯಾರಿಸಿಕೊಂಡು ಅಥವಾ ಒಂದು ಎರೆಹುಳು ತೊಟ್ಟಿ ಅಥವಾ ಒಂದು ಕಾಂಪೋಸ್ಟ್ ಪಿಟ್ ಅನ್ನ ಮಾಡಿಕೊಂಡು ಅಲ್ಲೇನೇ ಸಹ ಗೊಬ್ಬರವನ್ನು ತಯಾರಿಸ್ಕೋಬಹುದು. ಸಮಗ್ರ ಕೃಷಿ ಪದ್ಧತಿ ಒಂದು ಅಳವಡಿಸಿಕೊಂಡ್ರು ರೈತನಂದ್ರೆ ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಸಮಗ್ರ ಕೃಷಿ ಪದ್ಧತಿಯಲ್ಲಿ ತುಂಬಾ ಅನುಕೂಲಗಳಿದಾವೆ. ಮೊದಲನೇದಾಗಿ ಏನು ಜಾಗ ಲಭ್ಯವಿದೆ ಅಂದ್ರೆ ಏನು ನಮ್ಮ ಜಮೀನಿದೆ ಅದನ್ನ ನಾವು ತುಂಬಾ ಚೆನ್ನಾಗಿ ಸದ್ಬಳಕೆ ಮಾಡ್ಕೋಬಹುದು. ಯಾವ ತರ ಅಂತ ಅಂದ್ರೆ, ಇವಾಗ ಒಂದೇ ಬೆಳೆನ ಬೆಳೆದ್ರೆ ಜಾಗ ವೇಸ್ಟ್ ಆಗ್ತಿರುತ್ತೆ ಅಥವಾ ಪೂರ್ತಿಯಾಗಿ ನಮ್ಮ ಜಮೀನು ಸದ್ಬಳಕೆ ಆಗಲ್ಲ. ಆದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ ನಾವು ಒಂದೇ ಜಾಗದಲ್ಲಿ ವಿವಿಧ ಬೆಳೆಗಳನ್ನ ಬೆಳೀತಾ ಇರ್ತೀವಿ. ಹಾಗೇನೆ ಇದರಲ್ಲಿ ಮತ್ತೆ ಏನಾಗುತ್ತೆ ಅಂದ್ರೆ ಒಂದು ಬೆಳೆ ಇನ್ನೊಂದು ಬೆಳೆಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಹಾಗೆ ಬದುಗಳ ಮೇಲೆ ನಾವು ತರಕಾರಿಗಳನ್ನ ಬೆಳಿಬಹುದು, ಇಲ್ಲಾಂದ್ರೆ ಹೂವಿನ ಗಿಡಗಳನ್ನ ಬೆಳಿಬಹುದು. ಹಾಗೆ ಜಮೀನಿನ ಅಂಚಿನಲ್ಲಿ ನಾವು ಅರಣ್ಯ ಬೆಳೆಗಳನ್ನ ಬೆಳಿಬಹುದು, ಅದನ್ನು ನಮ್ಗೆ ಮುಂದೊಂದು ದಿನ ಆದಾಯನೂ ತಂದ್ಕೊಡುತ್ತೆ. ಹಾಗೇನೆ ನಮಗೆ ಒಂಥರ ಬೇಲಿ ತರನೂ ಇದಾಗುತ್ತೆ. ಅದನ್ನ ಬಿಟ್ಟು ಏನಾದ್ರೂ ಬೇಲಿ ಇತ್ತು ಅಂತಂದ್ರೆ ಅದ್ರ ಮೇಲೆ ನಾವು ತರಕಾರಿ ಬೆಳೆಗಳು ಈಗ ಹೀರೆಕಾಯಿ ಆಗಿರ್ಬೋದು, ಸೋರೆಕಾಯಿ, ಪಡುಲ್ಕಾಯಿ ಈ ತರ ಏನು ನಮ್ಮ ಮನೆಗೆ ಅವಶ್ಯಕತೆ ಇದೆ ಆ ತರ ತರಕಾರಿಗಳನ್ನು ಸಹ ಬೇಲಿಗಳ ಮೇಲೆ ಹಬ್ಬಿಸ್ಬೋದು. ಸೊ ಏನು ಇರೋ ಸ್ವಲ್ಪ ಜಾಗದಲ್ಲೇನೆ ನಾವು ಜಾಗನ ಪೂರ್ತಿಯಾಗಿ ಸದ್ಬಳಕೆ ಮಾಡ್ಕೋಬಹುದು. ಹಾಗೆ ಇನ್ನೊಂದು ಏನಂತಂದ್ರೆ ಸಮಗ್ರ ಕೃಷಿ ಪದ್ಧತಿನ ನಾವು ಅಳವಡಿಸ್ಕೊಳೋದ್ರಿಂದ ನಮ್ಮ ಮಣ್ಣಿನ ಆರೋಗ್ಯ ವೃದ್ಧಿ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಬೆಳೆ ಇನ್ನೊಂದು ಬೆಳೆಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗೆ ಅದ್ರ ಜೊತೆಗೆ ನಾವು ಬೇರೆ ಬೇರೆ ಉಪಕಸಬುಗಳನ್ನು ಸಹ ಮಾಡ್ತಾ ಇದೀವಿ. ಒಂದು ಹೈನುಗಾರಿಕೆ ಆಗಿರ್ಬೋದು, ಜೇನು ಸಾಕಾಣಿಕೆ ಆಗಿರ್ಬೋದು, ಹಾಗೇನೆ ಎರೆಹುಳು ಗೊಬ್ಬರಗಳನ್ನ ತಯಾರಿ ಮಾಡಬಹುದು. ಈ ತರ ಎಲ್ಲ ಇರೋದ್ರಿಂದ ನಮಗೆ ಸುಲಭವಾಗಿ ಸಾವಯವ ಗೊಬ್ಬರಗಳ ಬಳಕೆನ ನಾವು ನಮ್ಮ ಜಮೀನಿನಲ್ಲಿ ಮಾಡಬಹುದು. ಹಾಗೇನೆ ವಿವಿಧ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ನಮ್ಮ ಮಣ್ಣಿನ ಸವಕಳಿನೂ ಸಹ ಕಡಿಮೆ ಆಗುತ್ತೆ ಸರ್. ಈಗ ಏಕಧಾನ್ಯಗಳ ಬೆಳೆಗಳ ಜೊತೆಗೆ ದ್ವಿದಳ ಧಾನ್ಯಗಳ ಬೆಳೆಗಳನ್ನ ನಾವು ಬೆಳೆದ್ರೆ ನಮಗೆ ಗೊತ್ತಿರೋ ಹಾಗೆ ಸಾರಜನಕದ ಸ್ಥಿರೀಕರಣ ಜಾಸ್ತಿ ಆಗುತ್ತೆ. ಆಮೇಲೆ ಏನು ನಾವು ದ್ವಿದಳ ಧಾನ್ಯಗಳ ಎಲೆಗಳೆಲ್ಲ ಉದುರಿ ಗೊಬ್ಬರ ಆಗೋದ್ರಿಂದ ನಮ್ಮ ಮಣ್ಣಿನ ಆರೋಗ್ಯ ಮತ್ತೆ ಏನು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆನೂ ಸಹ ಜಾಸ್ತಿ ಆಗಿ ನಮ್ಮ ಮಣ್ಣಿನ ಆರೋಗ್ಯ ವೃದ್ಧಿ ಆಗುತ್ತೆ. ಅದ್ರ ಜೊತೆಗೆ ಕೀಟ ಮತ್ತೆ ಕಳೆ ನಿರ್ವಹಣೆನೂ ಸಹ ಕಡಿಮೆ ಆಗುತ್ತೆ ಇದರಲ್ಲಿ. ಯಾಕಂದ್ರೆ ನಾವು ಏನು ಜಾಗ ಅವೈಲಬಿಲಿಟಿ ಇದೆ ಅದನ್ನ ತುಂಬಾ ಚೆನ್ನಾಗಿ ಸದ್ಬಳಕೆ ಮಾಡ್ಕೊಂಡಿರ್ತೀವಿ, ಹಾಗಾಗಿ ಕಳೆ ಬೆಳೆಯೋದಕ್ಕೆ ಅಲ್ಲಿ ಅವಕಾಶ ಕಡಿಮೆ ಇರುತ್ತೆ. ಹಾಗೇನೆ ರೋಗ ಮತ್ತೆ ಕೀಟಬಾಧೆ, ಈಗ ಒಂದೇ ಬೆಳೆಯನ್ನ ಬೆಳೆಯೋದಕ್ಕಿಂತ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗಳನ್ನ ಬೆಳೆಯೋದ್ರಿಂದ, ಹಾಗೆ ಈಗ ಹೈನುಗಾರಿಕೆ ಅಥವಾ ಕುರಿ ಇದರಿಂದ ಇರೋದ್ರಿಂದ ನಮಗೆ ಸಗಣಿನೂ ಸುಲಭವಾಗಿ ಸಿಗ್ತಾ ಇರುತ್ತೆ. ಸಗಣಿ ರಾಡಿ ಬಳಕೆಯನ್ನ ಮಾಡೋದಾಗಿರ್ಬೋದು ಅಥವಾ ಪಂಚಾಮೃತ ಬೀಜಾಮೃತ ಈ ತರನೂ ನಾವು ಸುಲಭವಾಗಿ ನಮ್ಮ ಜಮೀನಿನಲ್ಲಿ ಏನ್ ಅವೈಲಬಿಲಿಟಿ ಇದೆಲ್ಲ ಅದನ್ನೇ ಯೂಸ್ ಮಾಡ್ಕೊಂಡು ನಾವು ತಯಾರು ಮಾಡಬಹುದು. ಹಾಗಾಗಿ ಕೀಟ ಮತ್ತೆ ರೋಗ ಬಾಧೆನೂ ಸಹ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಏಕ ಬೆಳೆ ಪದ್ಧತಿನ ಬೆಳೆಯೋದಕ್ಕಿಂತ ಮಿಶ್ರ ಬೆಳೆ ಪದ್ಧತಿ ಅಥವಾ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಖರ್ಚುನೂ ಸಹ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಲ್ಲೇ ಈಗ ರಸಗೊಬ್ಬರಗಳ ಬಳಕೆಗೆ ಆಗಿರ್ಬೋದು ಅಥವಾ ಕೀಟ ರೋಗ ನಿರ್ವಹಣೆಗೆ ನಾವು ಏನು ದುಡ್ಡನ್ನ ವೆಚ್ಚ ಮಾಡ್ತಿದ್ವಲ್ಲ ಅದು ಸಹ ಇಲ್ಲಿ ಕಡಿಮೆ ಆಗುತ್ತೆ. ಅಂದ್ರೆ ನಾವು ಆನ್ ಫಾರ್ಮ್ ರಿಸೋರ್ಸಸ್ ಅಂತ ಹೇಳ್ತೀವಿ, ನಮ್ಮ ಜಮೀನಿನಲ್ಲೇ ಏನು ಸಿಗುತ್ತೆ ಅದೇ ಸಂಪನ್ಮೂಲಗಳನ್ನ ನಾವು ಬಳಕೆ ಮಾಡಿಕೊಂಡು ಇದರಲ್ಲಿ ನಮ್ಮ ಕೃಷಿನ ನಿರ್ವಹಣೆ ಮಾಡಬಹುದು. ಹಾಗಾಗಿ ವೆಚ್ಚನೂ ಸಹ ಕಡಿಮೆ ಆಗುತ್ತೆ. ಅದಕ್ಕಿಂತ ಒಂದು, ನಮ್ಮ ಕುಟುಂಬಕ್ಕೆ ಏನು ಅವಶ್ಯಕತೆ ಇದೆಯಲ್ಲ ಆ ಪೌಷ್ಟಿಕ ಆಹಾರ ನಮಗೆ ಸಿಗುತ್ತೆ ಸರ್. ನಮಗೆ ಬೇಕಾಗಿದ್ದಂತಹ ಬೆಳೆಗಳನ್ನ ನಾವು ಬೆಳ್ಕೊಂತೀವಿ, ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ, ಹಾಗೇನೆ ಹಣ್ಣು ತರಕಾರಿ ಹೂವುಗಳನ್ನು ಸಹ ಬೆಳಿತೀವಿ, ಹಾಗೆ ಏನೋ ಹಾಲು ಇರುತ್ತೆ, ಮೊಸರು ಇರುತ್ತೆ, ಈ ತರ ವಿವಿಧ. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಕುಟುಂಬ ನಿರ್ವಹಣೆಗೆ ಏನು ಪೌಷ್ಟಿಕ ಆಹಾರ ಸಿಗುತ್ತೆ ಆ ಕುಟುಂಬಕ್ಕೆ. ಹಾಗೆ ಬೇರೆ ಏಕ ಬೆಳೆ ಪದ್ಧತಿಗೆ ಹೋಲಿಸಿದ್ರೆ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಏನು ಇಳುವರಿನೂ ಸಹ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬೆಳೆ ನಿರ್ವಹಣೆ ಉತ್ತಮವಾಗಿರುತ್ತೆ, ಹಾಗಾಗಿ ಇಳುವರಿನೂ ಸಹ ಜಾಸ್ತಿ ಆಗಿರುತ್ತೆ. ಹಾಗೆ ಈ ಸಮಗ್ರ ಕೃಷಿ ಪದ್ಧತಿಯಿಂದ 365 ದಿನನೂ ಸಹ ರೈತ ತನ್ನ ಆದಾಯವನ್ನ ಗಳಿಸಬಹುದು. ಯಾಕಂದ್ರೆ ಬೇರೆ ಬೆಳೆಗಳ ಜೊತೆಗೆ ಸೊಪ್ಪುನ ಬೆಳೀತಾ ಇರ್ತಾರೆ, ತರಕಾರಿ ಬೆಳೆಗಳನ್ನ ಬೆಳೀತಾ ಇರ್ತಾರೆ, ಹೈನುಗಾರಿಕೆ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗಿರ್ತೆ ಅಂದ್ರೆ ದಿನನಿತ್ಯವೂ ಒಂದು ನಿರಂತರ ಆದಾಯ ಆ ಕುಟುಂಬಕ್ಕೆ ಬರ್ತಾ ಇರುತ್ತೆ. ಹಾಗೆ ಬೇರೆ ಬೆಳೆಗಳನ್ನ ಬೆಳೆದಾಗ ಈಗ ಬಹುವಾರ್ಷಿಕ ಬೆಳೆಗಳಾದ್ರೆ ಮುಂದೊಂದು ದಿನ ಅವರಿಗೆ ಆದಾಯ ಬರುತ್ತೆ. ಸೊ ಏನು ಅಂತಂದ್ರೆ ತೊಂದರೆ ಇಲ್ಲದೆ ನಿರಂತರವಾಗಿ ಅವರ ಜೀವನ ನಿರ್ವಹಣೆಗೆ ಏನು ಆದಾಯ ಬೇಕಾಗಿರುತ್ತಲ್ಲ ಅದು ಸಮಗ್ರ ಕೃಷಿ ಪದ್ಧತಿಯಿಂದ ಸಿಗುತ್ತೆ.